ಡಾಕ್ಟರ್ ದಿವಾಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತೆಂಗು ಬೆಳೆಯನ್ನ ಕಲ್ಪವೃಕ್ಷ ಅಂತ ಹೇಳ್ತೀವಿ, ಜೊತೆಗೆ ಇದು ಬಹುವಾರ್ಷಿಕ ಬೆಳೆಯೂ ಕೂಡ ಹೌದು, ತುಂಬಾ ದೀರ್ಘಾವಧಿಯವರೆಗೂ ಕೂಡ ನಮಗೆ ಫಸಲನ್ನ ನೀಡ್ತಾ ಇರ್ತದೆ ಅಂತ ಹೇಳಿ. ಇದರಲ್ಲಿ ಬೀಜೋತ್ಪಾದನೆ ಮಾಡುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು? ಖಂಡಿತವಾಗ್ಲೂ, ಈಗ ಬಹುವಾರ್ಷಿಕ ಬೆಳೆ ತೆಂಗು ಅಂತಲ್ಲ, ನೀವು ಯಾವುದೇ ಬಹುವಾರ್ಷಿಕ ಬೆಳೆ ಆದ್ರೂ ಕೂಡ, ಯಾಕಂದ್ರೆ ಅದು ಇಳುವರಿ ಕೊಡೋದಕ್ಕೆ ಕ್ರಮೇಣವಾಗಿ ರೈತರ ಒಂದು ಜಮೀನಿನಲ್ಲಿ 5-6 ವರ್ಷಗಳ ಕಾಲ ಬೇಕು. ನಂತರ ಅದರ ಒಂದು ಸ್ಥಿರವಾದ ಇಳುವರಿನ ನಾವು ತಿಳಿದುಕೊಳ್ಬೇಕು ಅಂದ್ರೆ ನಂತರ ಒಂದು 5 ವರ್ಷಗಳ ಕಾಲ ಕಾಯ್ಬೇಕಾಗುತ್ತೆ. ಸೊ ಹಾಗಾಗಿ ಯಾವುದೇ ಬಹುವಾರ್ಷಿಕ ಬೆಳೆ ತೆಗೆಯುವುದರಲ್ಲಿ ಮೊದಲಿಗೆ ತಾಯಿ ಮರ, ಅದು ಒಂದು ಉತ್ತಮ ಗುಣಮಟ್ಟದ್ದಾಗಿರ್ಬೇಕು, ಜೊತೆಗೆ ಒಳ್ಳೆ ಒಂದು ಇಳುವರಿ ಕೊಡಬೇಕು, ಹಾಗೂ ಎಲ್ಲ ರೋಗ ಮತ್ತು ಕೀಟಬಾಧೆಗಳಿಗೆ ಒಂದು ನಿರೋಧಕ ಶಕ್ತಿಯನ್ನು ಹೊಂದಿರಬೇಕು. ಅದೇ ರೀತಿ ನಂತರ ತಾಯಿ ಮರದಿಂದ ಬೀಜದ ಆಯ್ಕೆ. ಸೊ ಬೀಜ ಹೇಗಿರ್ಬೇಕು ಅಂದ್ರೆ ತುಂಬಾ ದೊಡ್ಡದಾಗಿರ್ಬೇಕಾ ಅಥವಾ ಚಿಕ್ಕದಾಗಿರ್ಬೇಕಾ, ಅಥವಾ ಅದ ಒಂದು ಪರ್ಟಿಕ್ಯುಲರ್ ವೆರೈಟಿ ಏನಿದೆ ಅದಕ್ಕೆ ಅನುಗುಣವಾಗಿ ಯಾವ ಶೇಪ್ ಅಲ್ಲಿ ಇರಬೇಕು, ಸೈಜ್ ಏನಿರಬೇಕು, ಆ ಒಂದು ಇರಬೇಕು, ಮತ್ತೆ ರೋಗಬಾಧೆ ಮತ್ತೆ ಕೀಟಬಾಧೆಗಳಿಂದ ಮುಕ್ತವಾಗಿರ್ಬೇಕು. ಎರಡು, ನಂತರ ಏನ್ ಮಾಡ್ತೀವಿ ನಾವು, ಈ ಒಂದು ಉತ್ತಮ ತಾಯಿ ಮರದಿಂದ ಒಂದು ಉನ್ನತ ಗುಣಮಟ್ಟದ ಬೀಜದ ಕಾಯಿಗಳನ್ನ ಆಯ್ಕೆ ಮಾಡಿ ಅದನ್ನ ನಾವು ಸಸಿ ಮಡಿಯಲ್ಲಿ ಮಾಡ್ತೀವಿ, ನೆಟ್ಟು ಅದು ಸಸಿಗಳಲ್ಲೂ ಕೂಡ ಕೆಲವು ಕ್ರೈಟೀರಿಯಾಗಳ ಮೇಲೆ ಅದನ್ನ ಒಂದು ಉನ್ನತ ಮಟ್ಟದ ಸಸಿಗಳನ್ನ ಆಯ್ಕೆ ಮಾಡಿ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಈ ಒಂದು ಮೂರು ಮಟ್ಟದಲ್ಲಿ ನಾವು ಸಸಿಯ ಒಂದು ಆಯ್ಕೆಯನ್ನು ಮಾಡೋದ್ರಿಂದ ಒಂದು ಉನ್ನತ ಗುಣಮಟ್ಟದ ಗಿಡಗಳನ್ನ ರೈತರಿಗೆ ಕೊಡಬಹುದು. ಸೊ ಹಾಗಾಗಿ ರೈತರು ಕೂಡ ಯಾವುದೇ ರೀತಿಯ ಒಂದು ಏನು ಚಿಂತೆ ಇಲ್ಲದೆ ಈ ಒಂದು ತಳಿ ನಮ್ಮಲ್ಲಿ ಸಿಗುವಂತಹ ತಳಿಗಳನ್ನ ಬೆಳೆದು ಒಂದು ಉತ್ತಮ ಇಳುವರಿಯನ್ನು ಪಡೆದು ಲಾಭದಾಯಕವಾಗಿ ಕೃಷಿಯನ್ನ ಮಾಡಬಹುದು. ಈಗ ಸಾಂಪ್ರದಾಯಿಕವಾಗಿ ವೆಸ್ಟ್ ಕೋಸ್ಟ್ ಟಾಲ್ ಎನ್ನುವಂತಹ ಒಂದು ತಳಿ ಅಲ್ಲದೆ ಇದರಲ್ಲಿಯೂ ಕೂಡ ಒಂದು ರೀತಿಯ ತಳಿ ಸಂವರ್ಧನೆ ಮಾಡುವಂತಹದ್ದು ಅಥವಾ ಒಂದು ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ ಅಂತ ಹೇಳುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು, ಇದರ ಒಂದು ಅಗತ್ಯ ಏನು? ಖಂಡಿತವಾಗ್ಲೂ, ಈಗ ನೋಡಿ ನಮ್ಮಲ್ಲಿ ಏನಾಗಿದೆ, ನಮ್ಮ ಸಿಪಿಸಿಆರ್ಐ ಕಾಸರಗೋಡಿನಿಂದ ನಮ್ಮಲ್ಲಿ ಟೋಟಲ್ 21 ಸುಧಾರಿತ ತಳಿಗಳು ಮತ್ತು ಸಂಕರಣ ತಳಿಗಳನ್ನ ಎಲ್ಲ ಸೇರಿ 21 ತಳಿಗಳನ್ನ ನಾವು ಬಿಡುಗಡೆ ಮಾಡಿದೀವಿ. ಅದರಲ್ಲಿ ಕೆಲವು ಕುಬ್ಜ ತಳಿಗಳಿದ್ದಾವೆ, ಕೆಲವು ಎತ್ತರ ತಳಿಗಳು, ಮತ್ತೆ ಇನ್ನ ಕೆಲವು ಹೈಬ್ರಿಡ್ ಅಂತ. ಈ ಹೈಬ್ರಿಡ್ ಅಲ್ಲಿ ನಿಮಗೆ ಗೊತ್ತಿರಬಹುದು, ಟಿ ಇಂಟು ಡಿ ಅಂದ್ರೆ ಟಾಲ್ ಇಂಟು ಡ್ವಾರ್ಫ್, ಹಾಗೆ ಡ್ವಾರ್ಫ್ ಇಂಟು ಟಾಲ್ ಅನ್ನೋ ಕಾಂಬಿನೇಷನ್ ಅಲ್ಲಿ ಹೈಬ್ರಿಡ್ ನ ರಿಲೀಸ್ ಮಾಡಿದೀವಿ. ಈಗ ಏನಾಗತ್ತಪ್ಪ ಅಂದ್ರೆ, ನೀವು ಕೇಳಿದ್ರಿ ಈಗ ಪಶ್ಚಿಮ ಕರಾವಳಿ ಎತ್ತರ ತಳಿ ಅಂತ, ವೆಸ್ಟ್ ಕೋಸ್ಟ್ ಟಾಲ್, ಅದು ಯಥೇಚ್ಛವಾಗಿ ಈ ಒಂದು ಕರಾವಳಿ ಪ್ರದೇಶಗಳಲ್ಲಿ ಬೆಳೆಯುತ್ತಿರುವಂತಹ ಒಂದು ತಳಿ. ಸೊ ಇದರಲ್ಲಿ ಏನಪ್ಪ, ಈಗ ಇನಿಷಿಯಲ್ ಅದ ನೀವು ಯಾವ್ದೋ ಒಂದು ಪಶ್ಚಿಮ ಕರಾವಳಿ ತಳಿಯನ್ನ ನಾಟಿ ಮಾಡಿದಾಗ ಗಿಡ ನೆಟ್ಟಾಗ ಅದು ಇಳುವರಿ ಕೊಡೋದಕ್ಕೆ ನಿಮಗೆ 6-7 ವರ್ಷ ಆಗುತ್ತೆ, ಯಾಕಂದ್ರೆ ಇವೆಲ್ಲ ಎತ್ತರ ತಳಿಗಳು. ಜೊತೆಗೆ ಒಂದು ಇನ್ನೊಂದು 3-4 ವರ್ಷ ಒಂದು ಇಳುವರಿಯನ್ನ ಸ್ಥಿರವಾಗಿಸಿಕೊಳ್ಳಲು ಅದು ಟೈಮ್ ತಗೊಳತ್ತೆ. ಸೊ ಹತ್ತತ್ರ ಒಂದು 10-11 ವರ್ಷಗಳ ಕಾಲ ನಿಮಗೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಒಂದು ಎತ್ತರದ ತಳಿಯನ್ನು, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಎತ್ತರ ತಳಿಗಳಲ್ಲಿ ಒಂದು ಡ್ಯುಯಲ್ ಪರ್ಪಸ್ ಅಂದ್ರೆ ನೀವು ಇದನ್ನ ಎಳನೀರಿಗಾಗಿ ಯೂಸ್ ಮಾಡಬಹುದು, ಜೊತೆಗೆ ಕೊಬ್ಬರಿಗಾಗಿಯೂ ಯೂಸ್ ಮಾಡಬಹುದು, ಮತ್ತೆ ಇದರಲ್ಲಿ ಕೆಲವು ಈಗ ಏನಂತಾರೆ ಮಾಯಿಶ್ಚರ್ಸ್ ಅಂತ ಕರಿತೀವಿ, ಆಮೇಲೆ ಕೀಟ ಮತ್ತೆ ರೋಗಬಾಧೆ ಇವಕ್ಕೆಲ್ಲ ತಡ್ಕೊಳ್ಳುವಂತ ಶಕ್ತಿಯನ್ನು ಈ ಒಂದು ಎತ್ತರ ತಳಿಗಿರುತ್ತೆ. ಸೊ ಹಾಗಾಗಿ ಈ ಎತ್ತರ ತಳಿಯನ್ನ ನಾವು ಸಂಕರಣ ತಳಿಗಳಲ್ಲಿ ಡ್ವಾರ್ಫ್ ಜೊತೆ ನಾವು ಕ್ರಾಸ್ ಮಾಡಿದಾಗ ಈ ಒಂದು ಟ್ರೇಡ್ಸ್ ಏನ್ ಕ್ಯಾರೆಕ್ಟರ್ಸ್ ನಾನು ಹೇಳಿದೆ ಅದು ಕೂಡ ಆ ಒಂದು ಹೈಬ್ರಿಡ್ ಅಲ್ಲಿ ಬಂದು ಬರೋದ್ರಿಂದ ನಾವು ಈಗ ಗಿಡ್ಡ ತಳಿಗಳಿಗೆ ಏನಕ್ಕಪ್ಪ ಬೆಳಿತೀವಿ ಯಥೇಚ್ಛವಾಗಿ ಅಂದ್ರೆ ಒಂದು ಅರ್ಲಿ ಬಿಯರಿಂಗ್, 3-4 ವರ್ಷಗಳಲ್ಲಿ ಅದು ಇಳುವರಿ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಎಳ್ನೀರಿಗೆ, ಮುಖ್ಯವಾಗಿ ಅದನ್ನ ಎಳ್ನೀರಿಗೆ ಬೆಳೆಯುವಂತದ್ದು, ಯಾಕಂದ್ರೆ ಅದರಲ್ಲಿ ಒಟ್ಟು ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಈಗ ಎತ್ತರ ತಳಿಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಈ ಒಂದು ಎರಡು ಕ್ಯಾರೆಕ್ಟರ್ನ, ಮತ್ತೆ ಇನ್ನೊಂದು ಮುಖ್ಯವಾಗಿ ಗಿಡ್ಡವಾಗಿರುತ್ತೆ ಅಂದ್ರೆ ಕುಬ್ಜವಾಗಿರುತ್ತೆ. ಸೊ ಈ ಮೂರು ಕ್ಯಾರೆಕ್ಟರ್ನ ನಾವು ಈ ಎತ್ತರ ತಳಿಗಳಲ್ಲಿರುವ ಕ್ಯಾರೆಕ್ಟರ್ನ ಇನ್ಕಾರ್ಪೊರೇಟ್ ಮಾಡಿ ಈ ಹೈಬ್ರಿಡ್ ತಳಿಗಳನ್ನ ಡೆವಲಪ್ ಮಾಡುವಂತದ್ದು. ಸೊ ಹಾಗಾಗಿ ಡ್ವಾರ್ಫ್ ಇಂಟು ಟಾಲ್ ಸಂಕರಣ ತಳಿ ಅಂದ್ರೆ ಡ್ವಾರ್ಫ್ ಅನ್ನ ನಾವು ತಾಯಿ ಮರವಾಗಿ ಯೂಸ್ ಮಾಡಿರ್ತೀವಿ, ಟಾಲ್ ಅನ್ನ ನಾವು ತಂದೆ ಮರೆಯವಾಗಿ ಯೂಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಚಂದ್ರಶಂಕರ ಅಂತ ಒಂದು ತಳಿ ಇದೆ, ಅದರಲ್ಲಿ ನಾವು ಚೌಗಾಟ್ ಕಿತ್ತಳೆ ಗಿಡ್ಡವನ್ನ ಹೆಣ್ಣು ಮರವಾಗಿ ಯೂಸ್ ಮಾಡ್ತೀವಿ ಅಂದ್ರೆ ತಾಯಿ ಮರವಾಗಿ. ಹಾಗೆ ಈ ಪಶ್ಚಿಮ ಕರಾವಳಿ ಎತ್ತರ ತಳಿ ಏನಿದೆ ವೆಸ್ಟ್ ಕೋಸ್ಟ್ ಟಾಲ್, ಇದನ್ನ ನಾವು ಗಂಡು ಮರವಾಗಿ ಯೂಸ್ ಮಾಡಿ ಇವೆರಡನ್ನು ನಾವು ಕೃತಕ ಪರಾಗಸ್ಪರ್ಶ ಮಾಡಿ ಆ ಒಂದು ಸಂಕರಣ ತಳಿಗಳನ್ನ ಅಭಿವೃದ್ಧಿ ಮಾಡಿ ಅದನ್ನ ನಾವು ರೈತರಿಗೆ ಕೊಡ್ತೀವಿ. ಅವಾಗ ಏನಪ್ಪ ಆಗುತ್ತೆ ಅಂದ್ರೆ, ಒಂದು ಅದನ್ನ ಎಳ್ನೀರಿಗೆ ಯೂಸ್ ಮಾಡಬಹುದು, ಜೊತೆಗೆ ಅದು 3-4 ವರ್ಷಕ್ಕೆ ಇಳುವರಿ ಕೂಡ ಕೊಡುತ್ತೆ, ಆಮೇಲೆ ಅದು ಕೊಬ್ಬರಿಗೂ ಕೂಡ ಆಗುತ್ತೆ. ಸೊ ಹೀಗಾಗಿ ರೈತರಿಗೆ ಈ ಒಂದು ಹೈಬ್ರಿಡ್ ಬೆಳೆಯೋದ್ರಿಂದ ಅತಿ ಕಡಿಮೆ ಸಮಯದಲ್ಲೇ ಇಳುವರಿ ಪಡೆಯೋಕೆ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಹೆಚ್ಚಿನ ಒಂದು ಇಳುವರಿ ಕೊಡುವ ಒಂದು ಸಾಮರ್ಥ್ಯವನ್ನು ಇದು ಹೊಂದಿರೋದ್ರಿಂದ ಒಳ್ಳೆಯ ಒಂದು ಆದಾಯವನ್ನು ಕೂಡ ಅವರು ಗಳಿಸಬಹುದು. ಈಗ ಡಿ ಇಂಟು ಟಿ ಮತ್ತು ಟಿ ಇಂಟು ಡಿ, ಇದಕ್ಕೆ ಗುಣಲಕ್ಷಣಗಳಲ್ಲಿ ಏನು ವ್ಯತ್ಯಾಸ ಇದೆ? ಈಗ ನೋಡಿ, ಈಗ ಡಿ ಇಂಟು ಟಿ ಅಂದ್ರೆ ಅದರಲ್ಲಿ ಡ್ವಾರ್ಫ್ ತಾಯಿ ಮರವಾಗಿರುತ್ತೆ, ಅದೇ ಟಿ ಇಂಟು ಡಿ ಅಲ್ಲಿ ಟಾಲ್ ತಾಯಿ ಮರವಾಗಿರುತ್ತೆ. ಸೊ ಯಾವುದೇ ಇದರಲ್ಲಾದ್ರೂ ಕೂಡ ಈಗ ತಾಯಿ ಮರದ ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿ ಬಂದಿರುತ್ತೆ. ಈಗ ಡ್ವಾರ್ಫ್ ಇಂಟು ಟಾಲ್ ಆದಷ್ಟು ಗಿಡ್ಡವಾಗಿರುತ್ತೆ, ಟಾಲ್ ಇಂಟು ಡ್ವಾರ್ಫ್ ಈ ಡಿ ಇಂಟು ಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎತ್ತರವಾಗಿ ಬೆಳೆದಿರುತ್ತೆ. ಅದು ಬಿಟ್ರೆ ಇನ್ನ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಈಗ ಟಾಲ್ ಇಂಟು ಡ್ವಾರ್ಫ್ ಅಲ್ಲಿ ಟಾಲ್ ಕ್ಯಾರೆಕ್ಟರ್ಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಮಾಯಿಶ್ಚರೈಸರ್ಸ್ ಆಗಿರ್ಬೋದು, ಡಿಸೀಸ್ ರೆಸಿಸ್ಟೆಂಟ್ ಆಗಿರ್ಬೋದು, ಪೆಸ್ಟ್ ರೆಸಿಸ್ಟೆಂಟ್, ಅವೆಲ್ಲ ಇದ್ರಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಆ ಒಂದು ಗುಣಗಳನ್ನ ಹೊಂದಿರುತ್ತದೆ. ಈಗ 18 ತಳಿಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ವಿಶೇಷತೆಗಳು ಏನೇನು ಮತ್ತು ನಮ್ಮ ಪ್ರದೇಶಕ್ಕೆ ಯಾವುದು, ಯಾವ ಉದ್ದೇಶಕ್ಕೆ ಅದು ಸೂಕ್ತವಾಗಿದೆ ಅಂತ? ಖಂಡಿತವಾಗ್ಲು. ಈಗ ನೋಡಿ, ನಮ್ಮಲ್ಲಿ ಈಗ 5 ಕುಬ್ಜ ತಳಿಗಳಿದೆ. ಸೊ ಅದರಲ್ಲಿ ಯಾವ್ದಪ್ಪ ಅಂದ್ರೆ, ಒಂದು ಚೌಗಾಟ್ ಕಿತ್ತಳೆ ಗಿಡ್ಡ ಅಂತ, ಚೌಗಾಟ್ ಆರೆಂಜ್ ಡ್ವಾಫ್ ಅಂತ ಕರಿತೀವಿ. ಇದು ನಮ್ಮ ದೇಶದ ಅಂದ್ರೆ ಕೇರಳದ ತ್ರಿಶೂರ್ ಆ ರೀಜನ್ ಅಲ್ಲಿ ಬೆಳೀತಿದ್ದಂತ ತಳಿಯನ್ನ ಆಯ್ಕೆ ಮಾಡಿ ಒಂದು ಹೆಚ್ಚು ಇಳುವರಿ ಮತ್ತೆ ಅದರಲ್ಲಿ ಒಟ್ಟು ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನ ಎಳನೀರಿಗಾಗಿ ಬಿಡುಗಡೆ ಮಾಡಿರುವಂತದ್ದು. ಅದೇ ರೀತಿ ಚೌಗಾಟ್ ಗ್ರೀನ್ ಡ್ವಾರ್ಫ್ ಅಂತ ಕಲ್ಪಶ್ರೀ ಅಂತ ಹೆಸರಿನಲ್ಲಿ ಇದು ಬಿಡುಗಡೆ ಮಾಡಿದ್ವಿ. ಇದು ಏನಪ್ಪಾ ಅಂದ್ರೆ, ಈ ನಮ್ಮ ಕೇರಳದಲ್ಲಿ ಕೆಲವು ಏರಿಯಾಗಳಲ್ಲಿ ಬೇರು ಸೊರಗು ರೋಗ ಜಾಸ್ತಿ ಇದೆ. ಸೊ ಅಂತ ಪ್ರದೇಶಗಳಲ್ಲಿ ಈ ಒಂದು ತಳಿಯು ಆ ಒಂದು ಬೇರು ಸೊರಗು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರೋದ್ರಿಂದ ಅಂತ ಕಡೆ ಕೂಡ ಈ ಒಂದು ತಳಿಯನ್ನು ಬೆಳೆದ್ರಿಂದ ರೈತರು ಒಂದು ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಸೊ ಹಾಗಾಗಿ ಈ ಚೌಗಾಟ್ ಗ್ರೀನ್ ಅಂದ್ರೆ ಕಲ್ಪಶ್ರೀ. ಅದೇ ರೀತಿ ಕಲ್ಪರಕ್ಷ ಅಂತ, ಇದು ಮಲೇಷಿಯನ್ ಗ್ರೀನ್ ಡ್ವಾರ್ಫ್ ಅಂತ. ಸೊ ಇದು ಏನಪ್ಪಾ ಅಂದ್ರೆ ಸೆಮಿಟಾಲ್ ವೆರೈಟಿ, ಇದು ಡ್ವಾರ್ಫ್ ಅಲ್ಲ, ಸೆಮಿಟಾಲ್ ವೆರೈಟಿ. ಇದು ಕೂಡ ನಾವು ಎಳನೀರಿಗೆ ಮತ್ತು ಕೊಬ್ಬರಿ ಎರಡಕ್ಕೂ ಯೂಸ್ ಮಾಡಬಹುದು. ಇದು ಕೂಡ ಈ ರೋಗ ನಿರೋಧಕ ಶಕ್ತಿ ಹೊಂದಿದೆ, ಯಾವುದಕ್ಕೆ, ಬೇರು ಸೊರಗ ರೋಗಕ್ಕೆ. ಅನಂತರ ನಮ್ಮಲ್ಲಿ ಈಗ ಚೌಗಾಟ್ ಗ್ರೀನ್ ಡ್ವಾರ್ಫ್ ಕಲ್ಪಶ್ರೀ ಅಂತ ಹೇಳಿದೆ, ಆಮೇಲೆ ಮಲೆಯನ್ ಎಲ್ಲೋ ಡ್ವಾರ್ಫ್ ಅಂದ್ರೆ ಕಲ್ಪ ಜ್ಯೋತಿ ಅನ್ನೋ ಹೆಸರಿನಲ್ಲಿ ನಮ್ಮ ಸಂಸ್ಥೆಯಿಂದ ಅದನ್ನ ಬಿಡುಗಡೆ ಮಾಡಿರೋದು. ಇದು ಕೂಡ ಕಾಯಿಗಳಾಗಿರ್ಬೋದು, ಎಲೆಯ ತೊಟ್ಟುಗಳಾಗಿರ್ಬೋದು, ಹಳದಿ ಕಲರ್ ನಲ್ಲಿರುತ್ತೆ. ಇದು ಕೂಡ ನಾವು ಎಳನೀರಿಗೆ ಜೊತೆಗೆ, ಮೇನ್ ಆಗಿ ಎಳನೀರಿಗೆ, ಕೊಬ್ಬರಿ ಕೂಡ ಆಗುತ್ತೆ, ಬಟ್ ಏನಪ್ಪಾ ಅಂದ್ರೆ ಮೇನ್ ಆಗಿ ಎಳನೀರಿಗೋಸ್ಕರ ಬಿಡುಗಡೆ ಮಾಡಿರುವಂತದ್ದು. ಇದೇ ರೀತಿ ಕಲ್ಪ ಸೂರ್ಯ ಅಂತ ಇನ್ನೊಂದು ವೆರೈಟಿ ಇದೆ, ಇದು ಮಲಯನ್ ಆರೆಂಜ್ ಡ್ವಾರ್ಫ್ ಅಂತ. ಈ ಒಂದು ಸಮೂಹದಿಂದ ಇದನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರುವಂತದ್ದು. ಇದು ಕೂಡ ನಮಗೆ ಎಳನೀರಿಗೆ ಮುಖ್ಯವಾಗಿ ಬೆಳೆಯುವಂತದ್ದು. ಸೊ ಇವಿಷ್ಟು ಕುಬ್ಜ ತಳಿಗಳು. ಇದಲ್ಲದೆ ಎತ್ತರ ತಳಿಗಳಿದೆ, ಅದರಲ್ಲಿ ನೀವು ಆಗ್ಲೇ ಕೇಳದಂಗೆ ಪಶ್ಚಿಮ ಕರಾವಳಿ ಎತ್ತರ ತಳಿ ಅಂತಿದೆ, ವೆಸ್ಟ್ ಕೋಸ್ಟಾಲ್. ಅದೇ ರೀತಿ ನಮ್ಮಲ್ಲಿ ಚಂದ್ರಕಲ್ಪ ಅಂತಿದೆ, ಅಂದ್ರೆ ಲಕ್ಕಾಡಿ ಆರ್ಡಿನರಿ ಟಾಲ್ ಅಂತ, ಲಕ್ಷದ್ವೀಪ ಇಲ್ಲಿಂದ ಅಲ್ಲಿಂದ ಒಂದು ಪ್ರದೇಶದಿಂದ ನಾವು ಆಯ್ಕೆ ಮಾಡಿ ಇದನ್ನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರುವಂತದ್ದು. ಅದೇ ರೀತಿ ನಮ್ಮಲ್ಲಿ ಕಲ್ಪ ಪ್ರತಿಭಾ ಅಂತಿದೆ, ಅಂದ್ರೆ ಕೊಚ್ಚಿನ್ ಚೈನಾ ಟಾಲ್ ಅಂತ. ಅದೇ ರೀತಿ ಕೆರ ಚಂದ್ರ ಅಂತಿದೆ, ಅದು ಫಿಲಿಪೈನ್ಸ್ ವೆರೈಟಿ. ಸೊ ಅದಲ್ಲದೆ ನಮ್ಮಲ್ಲಿ ಫಿಜಿ ಟಾಲ್ ಅಂತಿದೆ, ಕಲ್ಪ ಮಿತ್ರ. ಆಮೇಲೆ ನಮ್ಮಲ್ಲಿ ಕಲ್ಪ ಶತಾಬ್ದಿ ಅಂತ, ಸ್ಯಾನ್ ರಾಮನ್ ಟಾಲ್, ಅದೊಂದಿದೆ, ಅದು ಎತ್ತರ ತಳಿ. ಸೊ ಈಗೇನು ತಳಿಗಳು ನಾನು ಹೇಳಿದೆ ಎತ್ತರ ತಳಿಗಳು, ಇದರಲ್ಲಿ ಕೆರ ಕೇರಳಂ ಅಂದ್ರೆ ನಮ್ಮ ಪಶ್ಚಿಮ ಕರಾವಳಿ ಎತ್ತರ ತಳಿ, ಹಾಗೂ ಈ ಕೆರ ಚಂದ್ರ, ಕಲ್ಪ ಪ್ರತಿಭಾ, ಕಲ್ಪ ಶತಾಬ್ದಿ, ಕಲ್ಪರತ್ನ, ಇವೆಲ್ಲ ಎಳನೀರಿಗೆ ಮತ್ತು ಕೊಬ್ಬರಿಗೆ ಎರಡಕ್ಕೂ ಬೆಳೆಯುವಂತದ್ದು. ಮತ್ತೆ ಈ ಏನು ನೀರಿನ ಅಭಾವ ಇರುತ್ತಲ್ಲ, ಅಂತ ಕಡೆ ಕೂಡ ಒಂದು ಹೆಚ್ಚಿನ ಒಳ್ಳೆಯ ರೀತಿಯಲ್ಲಿ ಒಂದು ಇಳುವರಿಯನ್ನ ಕೊಡುತ್ತದೆ. ಸೊ ಇದಲ್ಲದೆ ನಮ್ಮಲ್ಲಿ ಸಂಕರಣ ತಳಿಗಳು ಕೂಡ ಇದೆ, 6 ಸಂಕರಣ ತಳಿಗಳಿದೆ. ಅದರಲ್ಲಿ ನಾನೇನ್ ಹೇಳಿದೆ ನಿಮಗೆ, ಕುಬ್ಜ ತಳಿಗಳು, ಎತ್ತರ ತಳಿಗಳು, ಇವೆರಡನ್ನ ಯೂಸ್ ಮಾಡಿ ಡೆವಲಪ್ ಮಾಡಿರುವಂತದ್ದು. ಈಗ ಡ್ವಾರ್ಫ್ ಇಂಟು ಟಾಲ್ ಅಲ್ಲಿ ನಮ್ಮಲ್ಲಿ ಚಂದ್ರಶಂಕರ, ನಾನಾಗ್ಲೇ ಹೇಳ್ದಂಗೆ, ಚೌಗಾಟ್ ಕಿತ್ತಳೆ ಗಿಡ್ಡ ಇಂಟು ಪಶ್ಚಿಮ ಕರಾವಳಿ ಎತ್ತರ ತಳಿ, ವೆಸ್ಟ್ ಕೋಸ್ಟಲ್ ನ ಯೂಸ್ ಮಾಡಿರುವಂತ ತಳಿ, ಸಂಕರಣ ತಳಿ. ಅದೇ ರೀತಿ ಒಂದು ಟಾಲ್ ಇಂಟು ಡ್ವಾರ್ಫ್ ಅಲ್ಲಿ ಕೇರಶಂಕರ ಅಂತಿದೆ, ಇದರಲ್ಲಿ ನಾವು ವೆಸ್ಟ್ ಕೋಸ್ಟಲ್ ನ ಫಿಮೇಲ್ ಪೇರೆಂಟ್ ಆಗಿ ಯೂಸ್ ಮಾಡಿರ್ತೀವಿ ತಾಯಿ ಮರವಾಗಿ, ಹಾಗೆ ಚೌಗಾಟ್ ಆರೆಂಜ್ ಡ್ವಾರ್ಫ್ ನ ಗಂಡು ಮರವಾಗಿ ಯೂಸ್ ಮಾಡಿರ್ತೀವಿ. ಇದೇ ರೀತಿ ನಮ್ಮಲ್ಲಿ ಕಲ್ಪ ಶ್ರೇಷ್ಠ ಅಂತಿದೆ, ಇದರಲ್ಲಿ ನಾವು ಮಲೆಯನ್ ಎಲ್ಲೋ ಡ್ವಾರ್ಫ್ ನ ಹೆಣ್ಣು ಮರವಾಗಿ ಯೂಸ್ ಮಾಡಿರ್ತೀವಿ, ಮತ್ತೆ ತಿಪ್ಟು ಟಾಲ್ ನ ಗಂಡು ಮರವಾಗಿ ಯೂಸ್ ಮಾಡಿರ್ತೀವಿ. ಅದೇ ರೀತಿ ನಮ್ಮಲ್ಲಿ ಕಲ್ಪ ಸಮೃದ್ಧಿ ಅಂತಿದೆ, ಇದರಲ್ಲೂ ಕೂಡ ನಾವು ಮಲೆಯನ್ ಎಲ್ಲೋ ಡ್ವಾರ್ಫ್ ನ ತಾಯಿ ಮರವಾಗಿ ಯೂಸ್ ಮಾಡಿ ಹೆಣ್ಣು ಮರವಾಗಿ, ಆಮೇಲೆ ನಮ್ಮ ವೆಸ್ಟ್ ಕೋಸ್ಟ್ ಟಾಲ್ ಏನಿದೆ ಇದನ್ನ ನಾವು ತಂದೆ ಮರವಾಗಿ ಯೂಸ್ ಮಾಡಿರ್ತೀವಿ. ಇದಲ್ಲದೆ ನಮ್ಮಲ್ಲಿ ಲಕ್ಷಗಂಗಾ ಅಂತಿದೆ, ಅದು ಬಂದು ನಮ್ಮಲ್ಲಿ ಲಕ್ಕಾಡಿ ವಾರ್ಡಿನರಿ ಮತ್ತು ಗಂಗಮಂಡನ್ ಅನ್ನೋ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತದ್ದು. ಇದರಲ್ಲಿ ಲಕ್ಕಾಡಿ ವಾರ್ಡಿನರಿ ತಂದೆ ಮರವಾಗಿರುತ್ತದೆ, ಹಾಗೂ ಗಂಗಮಂಡಂ ತಾಯಿ ಮರವಾಗಿರುತ್ತದೆ. ಸೊ ನಮ್ಮಲ್ಲಿ ಇಷ್ಟು ಈಗ ಕುಬ್ಜಗಳು, ಎತ್ತರ ತಳಿ ಮತ್ತು ಸಂಕರಣ ತಳಿಗಳನ್ನು ಅಭಿವೃದ್ಧಿಪಡಿಸಿ ಇಲ್ಲಿ ನಾವು ಸಸಿ, ಈಗ ನಾ ಆಗ್ಲೇ ಹೇಳ್ದಂಗೆ ತಾಯಿ ಮರದ ಕ್ಯಾರೆಕ್ಟರ್ಸ್, ಈಗ ಎಲ್ಲಾ ಮರದಿಂದನೂ ನಾವು ಸೆಲೆಕ್ಟ್ ಮಾಡೋದಿಲ್ಲ, ಕೆಲವು ಪರ್ಟಿಕ್ಯುಲರ್ ಟ್ರೇಡ್ಸ್ ಯೂಸ್ ಮಾಡಿ ತಾಯಿ ಮರನ ಐಡೆಂಟಿಫೈ ಮಾಡಿರ್ತೀವಿ. ಅಂತ ಮರಗಳಿಂದ ಕಾಯಿಗಳನ್ನ ಸೆಲೆಕ್ಟ್ ಮಾಡಿ ಆ ಕಾಯಿಗಳನ್ನ ನಾಟಿ ಮಾಡಿ ತಿರ್ಗಾ ಸಸಿ ಉತ್ಪಾದನೆಯಲ್ಲೂ ಕೂಡ ಸಸಿಗಳನ್ನು ಕೂಡ ಆಯ್ಕೆ ಮಾಡಿ ರೈತರಿಗೆ ಕೊಟ್ಟು ಒಂದು ಉನ್ನತ ಮಟ್ಟದ ಗಿಡಗಳನ್ನ ನಾವು ಒದಗಿಸ್ತಿದ್ದೀವಿ. ಈಗ ಬೇರೆ ಬೇರೆ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಯ ಒಂದು ಆಯ್ಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಈಗ ಎಷ್ಟೋ ಸಾರಿ ಹೇಳುವಂತದ್ದಿದೆ. ಕರಾವಳಿ ಪ್ರದೇಶದಿಂದ ತಕೊಂಡು ಬಂದಂತಹ ಒಂದು ಗಿಡಗಳನ್ನ ಸ್ವಲ್ಪ ಬಯಲು ಪ್ರದೇಶದಲ್ಲಿ ಆಗ್ಬಹುದು ಅಥವಾ ಒಂದು ಅರೆ ಮಲೆನಾಡು ಪ್ರದೇಶದಲ್ಲಿ ಆಗ್ಬಹುದು, ಇಲ್ಲಿ ನಾಟಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ. ಖಂಡಿತ ಸರ್. ಈಗ ಏನಾಗುತ್ತೆ ಅಂದ್ರೆ, ಈಗ ನೋಡಿ ನಮ್ಮಲ್ಲಿ ಈಗ ಬಯಲು ಪ್ರದೇಶ ಅಂತ ಇಟ್ಕೊಳ್ಳಿ, ಈಗ ಅರಸೀಕೆರೆ, ತಿಪ್ಟೂರು, ಆಮೇಲೆ ತುಮಕೂರು, ಆ ಏರಿಯಾಗಳಲ್ಲಿ ಏನಪ್ಪಾ ಅಂದ್ರೆ ಈ ನಮ್ಮಲ್ಲಿ ಆಗೋಷ್ಟು ಮಳೆ ಅಲ್ಲಿ ಆಗೋದಿಲ್ಲ. ಆಮೇಲೆ ಮಣ್ಣು ಕೂಡ ಬಹಳ ವ್ಯತ್ಯಾಸ ಇರುತ್ತೆ. ನಮ್ಮಲ್ಲಿ ಇಲ್ಲಿ ಜಾಸ್ತಿ ಅಸಿಡಿಕ್ ಸಾಯಿಲ್ ಇರುತ್ತೆ, ಯಾಕಂದ್ರೆ ಮಳೆ ಜಾಸ್ತಿ ಆಗೋದ್ರಿಂದ ಸಾಯಿಲ್ ಅಸಿಡಿಕ್ ಆಗಿರುತ್ತೆ, ಹಾಗೆ ನೀರು ಕೂಡ ಇಲ್ಲಿ ನಮ್ಮಲ್ಲಿ ಯಥೇಚ್ಛ ಸಿಗ್ತಿರುತ್ತೆ. ಸೊ ನಮ್ಮ ಒಂದು ಇಲ್ಲಿ ಬೆಳೆಯುವಂತ ಮರಗಳು ಅಲ್ಲಿ ಬೆಳೆದಾಗ ನಿಮಗೆ ಇಳುವರಿ ಕಮ್ಮಿ ಆಗುತ್ತೆ. ಯಾಕಾಗತ್ತೆ ಅಂದ್ರೆ ಈ ಒಂದು ನೀರಿನ ರಿಕ್ವೈರ್ಮೆಂಟ್ ಆಗಿರ್ಬೋದು, ಮಣ್ಣಿನ ಕ್ಯಾರೆಕ್ಟರ್ ಅಲ್ಲಿರೋದಿಲ್ಲ. ಸೊ ನೀವು ಅಲ್ಲಿ ಇದನ್ನ ಬೆಳೆಯಕ್ ಆಗಲ್ಲ ಅಂತಲ್ಲ, ಬೆಳಿಬಹುದು. ಹೇಗೆ ಅಂದ್ರೆ, ನೀವು ಆರ್ಟಿಫಿಷಿಯಲ್ ಇರಿಗೇಷನ್ ಕೊಟ್ಟು ಆ ಒಂದು ಸಾಯಿಲ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್, ಸಾಯಿಲ್ ನ್ಯೂಟ್ರಿಷನ್ ಮೇಂಟೈನ್ ಮಾಡ್ಕೊಂಡು ಹೋದಾಗ ಇಲ್ಲಿ ತಳಿಗಳು ಕೂಡ ನೀವು ಅಲ್ಲಿ ಬೆಳಿಬಹುದು. ಸೊ ಈಗ ಅಲ್ಲಿ ಮಳೆಯಾಶ್ರಿತ ಬೆಳೆಗಳು ಜಾಸ್ತಿ ಆಗಿರೋದ್ರಿಂದ, ಮಳೆಯಾಶ್ರಿತ ಬೆಳೆಯಾಗಿ ಬೆಳೆಯೋದ್ರಿಂದ ನಮ್ಮಲ್ಲಿ ತಿಪ್ಟೂಟಾಲ್ ಅಂತ ಕರಿಬಹುದು. ಕಲ್ಪತರು ಅನ್ನೋ ಒಂದು ತಳಿ ಇದೆ ನಮ್ಮಲ್ಲಿ ಅಭಿವೃದ್ಧಿಪಡಿಸಿರುತ್ತದ್ದು, ಅದನ್ನ ಬೆಳಿಬಹುದು. ಅದಲ್ಲದೆ ಈಗ ಟಾಲ್ ಇಂಟು ಡ್ವಾರ್ಫ್ ಹೈಬ್ರಿಡ್ಸ್ ಏನಿದೆ ಅದನ್ನು ಕೂಡ ನೀವು ಅಲ್ಲಿ ಬೆಳೆದು ಈಗ ಮಿನಿಮಮ್ ನೀರು ಅಂತ ನಾವು ಕೊಡ್ಲೇಬೇಕಾಗುತ್ತೆ. ಈಗ ಬೇಸಿಗೆಯಲ್ಲಿ ನಾವು ಮಾಡೋದಾದ್ರೆ ಮಿನಿಮಮ್ ಒಂದು 40-50 ಲೀಟರ್ ನೀರು ಅಟ್ಲೀಸ್ಟ್ ಮಿನಿಮಮ್ ಅಷ್ಟಾದ್ರೂ ಕೊಡ್ಲೇಬೇಕು ಪ್ರತಿ ಗಿಡಕ್ಕೆ. ಅಷ್ಟು ಕೊಟ್ಟು ಆಮೇಲೆ ನಾವೇನು ರೆಕಮೆಂಡೆಡ್ ಡೋಸ್ ಏನು ನ್ಯೂಟ್ರಿಯೆಂಟ್ಸ್ ಏನು ಹೇಳ್ತೀವಿ ಶಿಫಾರಸು ಮಾಡಿರುವಂತಹ ಏನೋ ಪೌಷ್ಟಿಕಾಂಶಗಳು ಅದನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಬೆಳಿಬಹುದು. ಈ ಸಂಕರಣ ತಳಿಯ ಅಭಿವೃದ್ಧಿಪಡಿಸುವಂತಹ ಒಂದು ವಿಧಾನದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ, ಯಾವ ರೀತಿ ಮಾಡುವಂತದ್ದು, ವಿವಿಧ ಹಂತಗಳು ಯಾವ್ಯಾವು, ಹಾಗೂ ಇದರ ಒಂದು ಪ್ರಾಮುಖ್ಯತೆ ಏನು? ಖಂಡಿತ, ಈಗ ನಾನು ಆಗ್ಲೇ ಹೇಳ್ದಂಗೆ ತಾಯಿ ಮರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಯಾವುದೋ ಒಂದು ಮರವನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ನಾವು ಮಾಡಿದ್ರೆ ಆ ಒಂದು ಈಗ ಜೀನ್ ಅಂತ ಏನ್ ಕರಿತೀವಿ, ಹೆರಿಡಿಟ್ರಿ. ಸೊ ಆ ಒಂದು ಹೆರಿಡಿಟ್ರಿ ಅದು ಪಾಸ್ ಆನ್ ಆಗ್ಬೇಕಾದ್ರೆ ಅದು ಒಂದು ಉನ್ನತ ಗುಣಮಟ್ಟದಾಗಿಲ್ಲ ಅಂದಾಗ, ಸೊ ನಾವು ಹೈಬ್ರಿಡೇಷನ್ ಅಂತ ಮರಗಳನ್ನ ಯೂಸ್ ಮಾಡಿದ್ರು ಕೂಡ ನಮಗೆ ಅಂತ ಒಂದು ಇಳುವರಿ ಸಿಗೋದಿಲ್ಲ. ಸೊ ಹಾಗಾಗಿ ತಾಯಿ ಮರದ ಏನ್ ಕ್ಯಾರೆಕ್ಟರ್ಸ್ ಇದೆ, ಕೆಲವು ಕ್ರೈಟೀರಿಯಾಸ್ ಇದೆ, ಅದರ ಬೇಸಿಸ್ ಮೇಲೆ ನಾವು ತಾಯಿ ಮರವನ್ನು ಐಡೆಂಟಿಫೈ ಮಾಡ್ತೀವಿ. ಸೊ ತಾಯಿ ಮರವನ್ನು ಐಡೆಂಟಿಫೈ ಮಾಡಿದಾಗ ಈಗ ನೀವು ನೋಡಿರ್ಬೋದು, ತೆಂಗಿನ ಮರ ಪ್ರತಿ 25-30 ದಿನಕ್ಕೆ ಒಂದ್ಸಲ ಹೂಗೊಂಚಲನ್ನ ಬಿಡುತ್ತದೆ. ಅಂದ್ರೆ ಪ್ರತಿ ಒಂದು ಎಲೆಗೆ ಒಂದು ಹೂಗೊಂಚಲು ಬರ್ತಾ ಇರುತ್ತೆ. ಸೊ ಈ ಎಲೆ ಹೂಗೊಂಚಲು ಓಪನ್ ಆದ ತಕ್ಷಣ ಅದರಲ್ಲಿ ಒಂದು 35-40 ಕೊಂಬೆಗಳನ್ನ ನೀವು ನೋಡಬಹುದು. ಸೊ ಈ ಪ್ರತಿ ಕೊಂಬೆಗಳಲ್ಲೂ ಆ ಕೊಂಬೆಯ ತುದಿ ಭಾಗದಿಂದ ಕೆಳಭಾಗದವರೆಗೂ ಗಂಡು ಹೂಗಳು ಚಿಕ್ಕ ಚಿಕ್ಕದಾಗಿ ಅರೇಂಜ್ ಆಗಿರುತ್ತೆ. ಸೊ ಆ ಕೊಂಬೆಯ ಬುಡ ಭಾಗದಲ್ಲಿ ಹೆಣ್ಣು ಹೂ ಇರುತ್ತೆ. ಸೊ ಹೀಗೆ ನೀವು ನೋಡಿದ್ರೆ ಏನಿಲ್ಲ ಅಂದ್ರೆ ಒಂದು 30-35 ಹೆಣ್ಣು ಹೂಗಳಿರುತ್ತೆ. ಗಂಡು ಹೂಗಳು ಏನಿಲ್ಲ ಅಂದ್ರೆ ಒಂದು ಹೂಗೊಂಚಲಲ್ಲಿ ನಿಮಗೆ ಒಂದು 800-1,000 ಗಂಡು ಹೂಗಳು ಇರುತ್ತೆ. ಸೊ ಏನಾಗತ್ತಪ್ಪ ಅಂದ್ರೆ ಈಗ ಹೂಗೊಂಚಲು ಓಪನ್ ಆದ ತಕ್ಷಣ ಗಂಡು ಹೂಗಳು ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಹೈಬ್ರಿಡೈಸೇಷನ್ ಮಾಡ್ತೀವಿ ಅನ್ನೋದಾದ್ರೆ, ಈಗ ಒಂದು ಬೇರೆ ಗಂಡು ಮರವನ್ನ ಯೂಸ್ ಉಪಯೋಗಿಸಿ ನಾವು ಒಂದು ಸಂಕರಣ ತಳಿ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಇದರಲ್ಲಿ ಇರುವಂತ ಗಂಡು ಹೂಗಳನ್ನ ಮೊದಲಿಗೆ ತೆಗಿಬೇಕಾಗುತ್ತೆ, ಎಮಾಸ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಅದ ಹೇಗಪ್ಪ ಮಾಡ್ತೀವಿ ಅಂದ್ರೆ, ಇಮಿಡಿಯೇಟ್ ಆಗಿ ಇನ್ಫ್ಲೋರೆಸೆನ್ಸ್ ಓಪನ್ ಆದ ತಕ್ಷಣ ಆ ಏನ್ ಕೊಂಬೆಗಳಿದೆ ಕೆಳಗಡೆ ಬುಡ ಭಾಗದಲ್ಲಿ ಹೆಣ್ಣು ಹೂ ಇರುತ್ತೆ. ಆ ಹೆಣ್ಣು ಹೂವಿನ ಒಂದು 30 cm ಅಲ್ಲ 3-4 cm ಮೇಲ್ಪೆ ಆ ಒಂದು ಕೊಂಬೆಗಳನ್ನ ಕಟ್ ಮಾಡ್ತೀವಿ, ಅಂದ್ರೆ ಗಂಡು ಹೂಗಳನ್ನೆಲ್ಲ ತೆಗಿತೀವಿ. ಸೊ ಹೀಗೆ ಎಂಟೈರ್ ಇನ್ಫ್ಲೋರೆಸೆನ್ಸ್ ಅಲ್ಲಿ ಎಲ್ಲಾ ಗಂಡು ಹೂಗಳನ್ನ ತೆಗೆದು ಆ ಒಂದು ಇನ್ಫ್ಲೋರೆಸೆನ್ಸ್ ಗೆ ನಾವು ಬ್ಯಾಗಿಂಗ್ ಮಾಡಿ ಬರ್ತೀವಿ. ಬ್ಯಾಗಿಂಗ್ ಏನಕ್ಕಪ್ಪ ಮಾಡ್ತೀವಿ ಅಂದ್ರೆ, ಬೇರೆ ಮರಗಳಿಂದ ಈ ಪರಾಗ ರೇಣು ಅಂತ ಏನ್ ಕರಿತೀವಿ ಪೋಲನ್ಸ್, ಅದು ಬಂದು ಬಿದ್ದು ಪಾಲಿನೇಷನ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬ್ಯಾಗಿಂಗ್ ಮಾಡ್ತೀವಿ. ಸೊ ಅದೇ ರೀತಿ ನಾವು ಒಂದು ಗಂಡು ಮರವನ್ನು ಐಡೆಂಟಿಫೈ ಮಾಡಿರ್ತೀವಿ, ಅದರ ಒಂದು ಇಳುವರಿ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಅಥವಾ ಹೆಚ್ಚಿನ ಒಂದು ಏನೋ ಉನ್ನತ ಗುಣಮಟ್ಟದ ಕ್ವಾಲಿಟಿಯ ನಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತಿರುವಂತಹ ಮರ ಆಗಿರ್ಬೋದು. ಸೊ ಈ ಒಂದು ಕ್ರೈಟೀರಿಯಾ ಮೇಲೆ ಒಂದು ಗಂಡು ಮರವನ್ನು ಐಡೆಂಟಿಫೈ ಮಾಡಿ, ಅದರಲ್ಲೂ ಕೂಡ ಇದೇ ರೀತಿ ಏನೋ ಒಂದು ಇನ್ಫ್ಲೋರೆಸೆನ್ಸ್ ಅಂದ್ರೆ ಹೂಗೊಂಚಲು ಓಪನ್ ಆದ ತಕ್ಷಣ ಈ ಗಂಡು ಹೂಗಳನ್ನ ಕಟ್ ಮಾಡ್ತೀವಲ್ಲ, ಅದೇ ಪ್ರೊಸೀಜರ್ ಯೂಸ್ ಮಾಡಿ ಕಟ್ ಮಾಡಿ ಆ ಹೂಗಳನ್ನ ತಗೋಬರ್ತೀವಿ. ಸಾಧಾರಣವಾಗಿ ಏನಾಗತ್ತಪ್ಪ ಅಂದ್ರೆ, ಗಂಡು ನಾವು ಈಗ ಆ ಕೊಂಬೆಗಳಲ್ಲಿ ಗಂಡು ಹೂ ತಂದಾಗ ಆ ಕೊಂಬೆಗಳ ತುದಿ ಭಾಗದಲ್ಲಿ ಮತ್ತೆ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಗಂಡು ಹೂಗಳಲ್ಲಿ ಪರಾಗ ರೇಣುಗಳು ಫರ್ಟಿಲಿಟಿ ಚೆನ್ನಾಗಿರುತ್ತೆ. ಸೊ ಅಂತ ಒಂದು ನಾವು ಗಂಡು ಹೂಗಳನ್ನ ಮಾತ್ರ ತಗೋಬಂದು ಅದನ್ನ ಲ್ಯಾಬಿನಲ್ಲಿ ಒಂದು ಪೇಪರ್ನ ಎರಡು ಪೇಪರ್ನ ಮಧ್ಯದಲ್ಲಿ ಆ ಗಂಡು ಹೂಗಳನ್ನ ಬಿಡಿಸಿ ಹಾಕಿ ಅದನ್ನ ನಾವು ಒಂದು ನಾವು ಚಪಾತಿ ಮಾಡೋದಕ್ಕೆ ಲಟ್ಟಣಿಗೆ ಉಪಯೋಗಿಸ್ತೀವಲ್ಲ, ಆ ಒಂದು ಲಟ್ಟಣಿಗೆ ಮುಖಾಂತರ ಒಂದು ಲೈಟ್ ಆಗಿ ಪ್ರೆಷರ್ ಹಾಕಿ, ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಲೈಟ್ ಆಗಿ ಪ್ರೆಷರ್ ಹಾಕಿ ಆ ಗಂಡು ಹೂಗಳನ್ನ ಓಪನ್ ಆಗೋ ರೀತಿಲಿ ಮಾಡ್ಕೋತೀವಿ. ಸೊ ಓಪನ್ ಆಗೋಂಗ್ ಮಾಡ್ಕೊಂಡು ಅದನ್ನ ರೂಮ್ ಟೆಂಪರೇಚರ್, ಈಗ ನಾರ್ಮಲ್ ಟೆಂಪರೇಚರ್ ಇಡೋದಾದ್ರೆ ಒಂದು 48 ಗಂಟೆಗಳ ಕಾಲ ಬೇಕಾಗುತ್ತೆ, ಇಲ್ಲ ಓವನ್ ಅಲ್ಲಿ ನಾನು ಟ್ರೈ ಮಾಡ್ತೀನಿ ಅನ್ನಂಗಿದ್ರೆ ಒಂದು 38-39 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇಟ್ಟರೆ ನೀವು ಒಂದು 24 ಗಂಟೆಗಳಲ್ಲಿ ಆ ಹೂಗಳನ್ನ ಒಣಗಿಸ್ಕೋಬಹುದು. ಸೊ ಒಣಗಿಸಿದಾಗ ಏನಾಗುತ್ತೆ, ಹೂಗಳಲ್ಲಿ ಅದರಲ್ಲಿ ಇರುವಂತಹ ಪರಾಗರೇಣುಗಳೆಲ್ಲ ಡಹಿಸ ಆಗ ಸ್ಟಾರ್ಟ್ ಅಂದ್ರೆ ಹೊರಬರಕ್ ಸ್ಟಾರ್ಟ್ ಆಗುತ್ತೆ ಪುಡಿಯಾಗಿ. ಸೊ ನಂತರ ಈ ಒಣಗಿರುವಂತಹ ಈ ಗಂಡು ಹೂಗಳನ್ನ ನಾವು ಜರಡಿ ಅಂತ ಕರಿತೀವಿ. ಅದಕ್ಕೆ ಸಪರೇಟ್ ಆಗಿ ಸ್ವಲ್ಪ ಜರಡಿ ಬೇರೆ ತರನೇ ಇದೆ. ಹೇಗೆ ಅಂದ್ರೆ, ಮೇಲ್ಗಡೆ ಎಲ್ಲ ಗಂಡು ಹೂಗಳನ್ನ ನಾವು ಹಾಕೋತೀವಿ, ಅದರ ಗಂಡು ಹೂಗಳನ್ನ ಜರಡಿ ಮೇಲೆ ಇಟ್ಟಿರ್ತೀವಿ, ಕೆಳಗಡೆ ಒಂದು ಕಂಟೈನರ್ ಕಲೆಕ್ಷನ್ಗೆ ಅಂತ ಇರುತ್ತೆ. ಸೊ ನಾವು ಈ ಜರಡಿಗೆಲೆ ಜರಡಿಯಲ್ಲಿ ಗಂಡು ಹೂಗಳನ್ನ ಹಾಕಿ ಜೋರಾಗಿ ಅದನ್ನ ಶೇಕ್ ಮಾಡೋದ್ರಿಂದ ಈ ಪರಾಗರೇಣುಗಳೆಲ್ಲ ಕೆಳಗಡೆ ಕಂಟೈನರ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಆ ಒಂದು ಕಲೆಕ್ಟ್ ಆಗಿರುವಂತಹ ಪರಾಗರೇಣುಗಳನ್ನ ನಾವು ಉಪಯೋಗಿಸ್ಕೊಂಡು ನೆಕ್ಸ್ಟ್ ಪರಾಗ ಕೃತಕ ಪರಾಗ ಸ್ಪರ್ಶ ಮಾಡಕ್ಕೆ ಉಪಯೋಗಿಸ್ತೇವೆ. ಸೊ ಈಗ ನಾವು ಇಮಿಡಿಯೇಟ್ ಆಗಿ ತಗೊಂಡು ಎಲ್ಲಾ ಪರಾಗರೇಣುಗಳನ್ನ ಎಷ್ಟು ದಿನಗಳ ಕಾಲ ಇಟ್ಟು ಉಪಯೋಗಿಸಬಹುದು ಅನ್ನೋದಾದ್ರೆ, ಈಗ ಸಾಧಾರಣವಾಗಿ ನಾವು ರೆಫ್ರಿಜರೇಟರ್ ಕಂಡೀಷನ್ ಅಲ್ಲಿ ಸ್ಟೋರ್ ಮಾಡೋದಾದ್ರೆ ನಾರ್ಮಲ್ ಇದರಲ್ಲಿ ಒಂದು 10-15 ದಿನಗಳ ಕಾಲಗಿನ್ನ ಜಾಸ್ತಿ ಉಪಯೋಗಿಸಬಹುದು. ಇಲ್ಲ ನಾವು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಅಥವಾ ಡೆಸಿಕೇಟರ್ ಅಲ್ಲಿ ಇರ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 6-7 ದಿನಗಳ ಕಾಲ. ಹಾಗೆ ನಾವು ಅದನ್ನ ಹೈಬ್ರಿಡ್ ಕೃತಕ ಪರಾಗಸ್ಪರ್ಶ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದರ ವಯಬಿಲಿಟಿಯನ್ನ ನಾವು ಇಲ್ಲಿ ಟೆಸ್ಟ್ ಮಾಡ್ತೇವೆ. ಅದನ್ನ ಸುಕ್ರೋಸ್ ಮತ್ತೆ ಬೋರಿಕ್ ಆಸಿಡ್ ಅನ್ನೋ ಮೀಡಿಯಾದಲ್ಲಿ ನಮ್ಮ ರೂಮ್ ಕಂಡೀಷನ್ ಇನ್ವಿಟ್ರೋ ಕಂಡೀಷನ್ಸ್ ಅಲ್ಲಿ ಪೋಲನ್ ಜರ್ಮಿನೇಷನ್ ಆಗುತ್ತೋ ಇಲ್ಲೋ ಚೆಕ್ ಮಾಡ್ತೀವಿ. ಎಲ್ಲಿಯವರೆಗೂ ಅದು 30%ಗಿಂತ ಹೆಚ್ಚು ಜರ್ಮಿನೇಷನ್ ಆಗ್ತಿರುತ್ತೆ ಅಂತ ಪರಾಗಗಳನ್ನ ಮಾತ್ರ ನಾವು ಕೃತಕ ಪರಾಗಸ್ಪರ್ಶಕ್ಕೆ ಯೂಸ್ ಮಾಡ್ತೇವೆ. ಸೊ ಇನ್ನು ಅದು ಯಾವಾಗ ಅದು 30%ಗಿಂತ ಕೆಳಗೆ ಬರುತ್ತೆ ಅವಾಗ ಅದನ್ನ ಡಿಸ್ಕಾರ್ಡ್ ಮಾಡ್ತೇವೆ. ಸೊ ಉಪಯೋಗಿಸ್ಬೇಕಾದ್ರೆ ಏನ್ ಮಾಡ್ತೀವಿ, ಈಗ ಪರಾಗರೇಣುಗಳನ್ನ ನಾವು ಕಲೆಕ್ಟ್ ಮಾಡಿದ್ವಿ, ಈಗ ನಾವು ಹೆಣ್ಣು ಮರಕ್ಕೆ ಹೋಗೋಣ. ತಾಯಿ ಮರಕ್ಕೆ, ತಾಯಿ ಮರದಲ್ಲಿ ಏನಾಗಿರುತ್ತೆ, ನಾವು ಮುಂಚೆನೆ ಎಮಾಸ್ಕ್ಯುಲೇಟ್ ಮಾಡಿ ಗಂಡು ಹೂಗಳನ್ನೆಲ್ಲ ತೆಗೆದು ಬಂದಿರ್ತೀವಿ. ಸೊ ಹೂಗೊಂಚಲು ಓಪನ್ ಆದ ತಕ್ಷಣ ಫಸ್ಟ್ ಗಂಡು ಹೂಗಳನ್ನೆಲ್ಲ ಬಿರಿಯಕ್ ಸ್ಟಾರ್ಟ್ ಆಗುತ್ತೆ. ಯಾವ್ದ್ರಲ್ಲಿ, ಎತ್ತರ ತಳಿಯಲ್ಲಿ. ಸತತ 18-22 ದಿನಗಳ ಕಾಲ ಈ ಗಂಡು ಹೂಗಳು ಒಂದೊಂದಾಗಿ ಓಪನ್ ಆಗ್ತಾ ಇರುತ್ತೆ. 22ನೇ ದಿನದಿಂದ ಮೇಲೆ ಒಂದು 5-8 ದಿನಗಳ ಕಾಲ ಈ ಹೆಣ್ಣು ಹೂವು ಅವಾಗ ರಿಸೆಪ್ಟಿವ್ ಸ್ಟೇಜಿಗೆ ಬರುತ್ತೆ. ಸೊ ಎತ್ತರ ತಳಿಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಗಂಡು ಮತ್ತೆ ಹೆಣ್ಣು ಹೂಗಳು ಒಂದೇ ಟೈಮಲ್ಲಿ ರಿಸೆಪ್ಟಿವ್ ಸ್ಟೇಜಿಗೆ ಬರೋದಿಲ್ಲ. ಸೊ ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ಇದೊಂದು ಏನು ಕ್ರಾಸ್ ಪಾಲಿನೇಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಅದರಲ್ಲಿ ಎತ್ತರ ತಳಿಗಳಲ್ಲಿ. ಆದ್ರೆ ಗಿಡ್ಡ ತಳಿಗಳಲ್ಲಿ ಹಂಗಲ್ಲ. ಗಿಡ್ಡ ತಳಿಗಳನ್ನ ನೀವು ತಾಯಿಮರವಾಗಿ ಉಪಯೋಗಿಸಿದಾಗ ಈಗ ಹೂ ಬೀರದ ತಕ್ಷಣ ಗಂಡು ಹೂಗಳೆಲ್ಲ ಓಪನ್ ಆಗುತ್ತೆ. ಗಂಡು ಹೂಗಳು ಓಪನ್ ಆಗ್ತಿದ್ದಂಗೆ ಒಂದ್ 2-8 ದಿನಗಳ ಒಳಗೇನೆ ಈ ಹೆಣ್ಣು ಹೂಗಳು ಕೂಡ ರಿಸೆಪ್ಟಿವ್ ಸ್ಟೇಜಿಗೆ ಬರುತ್ತೆ. ಸೊ ಅವಾಗ ಅಲ್ಲೇನಾಗುತ್ತೆ, ತನ್ನದೇ ಗಂಡು ಹೂಗಳು ತನ್ನಲ್ಲಿರುವ ಹೆಣ್ಣು ಹೂಗಳಿಗೆ ಪರಾಗಸ್ಪರ್ಶ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಎಮಾಸ್ಕ್ಯುಲೇಷನ್ ಇಮಿಡಿಯೇಟ್ ಆಗಿ ಮಾಡ್ಬಿಡ್ಬೇಕಾಗುತ್ತೆ ಯಾವುದು ಗಿಡ್ಡ ಮರವನ್ನ ಯೂಸ್ ಮಾಡಿದಾಗ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ಈಗ ಎತ್ತರ ತಳಿನ ನಾವು ತಾಯಿಮರ ಸೆಲೆಕ್ಟ್ ಮಾಡಿದೀವಿ, ಪರಾಗರೇಣುಗಳನ್ನ ನಾವು ಆಲ್ರೆಡಿ ಕನ್ಸರ್ವ್ ಮಾಡಿ ಇಟ್ಕೊಂಡಿದೀವಿ. ಸೊ ಈ ಪರಾಗರೇಣು ಏನ್ ಮಾಡ್ತೀವಿ ನಾವು, 1:9 ರೇಷಿಯೋ ಚಾಕ್ ಪೌಡರ್. ಈಗ 1:9 ಪರಾಗರೇಣು ಆದ್ರೆ 9:9 ಚಾಕ್ ಪೌಡರ್ ಸಿಗತ್ತಲ್ಲ, ಅದನ್ನ ಎರಡು ಮಿಕ್ಸ್ ಮಾಡಿ ಒಂದು ಆಯಿಲ್, ನೀವು ನಾವು ಬಟ್ಟೆ ಒಲಿಯೋ ಮಿಷಿನ್ಗೆ ಆಯಿಲ್ ಹಾಕ್ತಾರೆ ನೋಡಿದ್ರ ಕ್ಯಾನ್, ಆ ತರದೊಂದು ಕ್ಯಾನ್ಗೆ ಈ ಒಂದು ಪರಾಗರೇಣು ಮತ್ತು ಚಾಕ್ ಪೌಡರ್ ಮಿಕ್ಸ್ ಆಗಿರುವಂತಹ ಮಿಕ್ಸರ್ನ ತಗೊಂಡು ಈಗ ತಾಯಿಮರಕ್ಕೆ ಹೋಗಿ ತಾಯಿಮರದಲ್ಲಿ ಒಂದು 22ನೇ ದಿನ, ಅದೇ ಎತ್ತರ ತಳಿಗಳಲ್ಲಿ 22ನೇ ದಿನದ ನಂತರ ಈ ಹೆಣ್ಣುಗಳು ರಿಸೆಪ್ಟಿವ್ ಬರುತ್ತೆ. ಈಗ ಒಂದು 35 ಹೂ ಇರುತ್ತೆ ಅಂತ ಇಟ್ಕೊಳ್ಳಿ, ಹೆಣ್ಣು ಹೂ ಒಂದೇ ದಿನದಲ್ಲಿ ಎಲ್ಲಾ ಹೂಗಳನ್ನು ಕೂಡ ರಿಸೆಪ್ಟಿವ್ ಸ್ಟೇಜ್ ಬರೋದಿಲ್ಲ, ಹಂತ ಹಂತವಾಗಿ ಒಂದು 5-8 ದಿನಗಳ ಕಾಲದಲ್ಲಿ ಎಲ್ಲಾ ಹೂಗಳು ರಿಸೆಪ್ಟಿವ್ ಬರುತ್ತೆ. ಸೊ ನಾವು ಪ್ರತಿದಿನ ಆ ಮರಕ್ಕೆ ಹತ್ತಿಸಿ ಮ್ಯಾನ್ಯುಯಲ್ ಆಗಿ ಅಲ್ಲಿ ಪಾಲಿನೇಷನ್ ಮಾಡಿಸಬೇಕಾಗತ್ತೆ. ಸೊ ಈಗ ಒಂದು ಮರದಲ್ಲಿ ಸಂಪೂರ್ಣ ಎಲ್ಲಾ ಹೆಣ್ಣುಗಳನ್ನ ನಾವು ಪಾಲಿನೇಷನ್ ಮಾಡಬೇಕು ಅಂದ್ರೆ ಸ್ಟಾರ್ಟಿಂಗ್ ಆ ಹೂಗಂಚಲಿ ಮರಕ್ಕೆ ಬ್ಯಾಗಿಂಗ್ ಹಾಕೋದಾಗಿರ್ಬೋದು, ಎಮಾಸ್ಕ್ಯುಲೇಷನ್ ಮಾಡೋದಾಗಿರ್ಬೋದು, ತಿರ್ಗಾ ಬ್ಯಾಗ್ ತೆಗಿಯೋದಾಗಿರ್ಬೋದು, ಎಲ್ಲವೂ ಸೇರಿ 7-8 ಸಲ ಹತ್ತಬೇಕಾಗತ್ತೆ ಒಂದು ಮರಕ್ಕೆ ಒಂದು ಹೂಗಂಚಲಲ್ಲಿ ಪಾಲಿನೇಷನ್ ಮಾಡೋದಕ್ಕೋಸ್ಕರ. ಸೊ ಹೀಗೆ ಅದು ಗಂಡು ಮರದಲ್ಲಾಯ್ತು. ಹೆಣ್ಣು ಮರದಲ್ಲಿ ಏನಾಗತ್ತಪ್ಪ ಅಂದ್ರೆ, ಸಾರಿ, ಗಿಡ್ಡ ಮರಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಅದು 7-8 ದಿನಕ್ಕೇನೆ ಸ್ಟಾರ್ಟ್ ಆಗುತ್ತೆ ಅದು ಹೆಣ್ಣುಗಳು ರಿಸೆಪ್ಟಿವ್ ಬರೋದಕ್ಕೆ. ಸೊ ಅದರಲ್ಲಿ ನಾವು ಇಮಿಡಿಯೇಟ್ ಆಗಿ ಎಮಾಸ್ಕ್ಯುಲೇಷನ್ ಮಾಡಿರ್ತೀವಿ, ನಂತರ ಅದರಲ್ಲೂ ಕೂಡ ಈಗ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿರುವಂತಹ ಗಂಡು ಮರದಿಂದ ಪರಾಗರೇಣುವನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ನಾವು ಇದೇ ರೀತಿಯಲ್ಲಿ ಪ್ರತಿ ಹೆಣ್ಣು ಹೂಗಳಿಗೂ ಅದನ್ನ ಐಡೆಂಟಿಫೈ ಮಾಡೋದು ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಯಾವಾಗ ಆ ಸ್ಟೇಜ್ ರಿಸೆಪ್ಟಿವ್ ಸ್ಟೇಜಿಗೆ ಹೆಣ್ಣು ಹೂ ಯಾವಾಗ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಆ ಒಂದು ಹೆಣ್ಣು ಹೂವಿನ ತುದಿಯಲ್ಲಿ ವೈಟ್ ಕಲರ್ ಅಲ್ಲಿ ಒಂದು ನಾವು ಕ್ಯಾಲಿಕ್ಸ್ ಅಂತ ನೋಡಬಹುದು, ಅದರ ತುದಿಯಲ್ಲಿ ಒಂದು ನೀರಿನ ಅಂಶ ತರ ಒಂದು ಡ್ರಾಪ್ ತರ ಇರುತ್ತೆ, ಅದು ನಾವು ನೆಕ್ಟರ್ ಅಂತ ಏನ್ ಕರಿತೀವಲ್ಲ ಅದು. ಸೊ ಆ ಡೆಪಾಸಿಷನ್ ಇದ್ದಾಗ ಅದರ ಅರ್ಥ ಅದು ರಿಸೆಪ್ಟಿವ್ ಸ್ಟೇಜಿಗೆ ಬಂದಿದೆ ಅಂತ. ಅದು ಕ್ರಮೇಣ 24 ಗಂಟೆಗಳ ಒಳಗಡೆ ನಾವು ಅದನ್ನ ಪಾಲಿನೇಷನ್ ಮಾಡಬೇಕು, ಇಲ್ಲಾಂದ್ರೆ ಆ ರಿಸೆಪ್ಟಿವ್ ಸ್ಟೇಜ್ ಪಾಸ್ ಆಗ್ಬಿಡುತ್ತೆ, ನಂತರ ನೀವು ಪರಾಗರೇಣು ಕೊಟ್ಟರು ಕೂಡ ಅದೇನು ಉಪಯೋಗ ಆಗೋದಿಲ್ಲ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ನಾವು ಕರೆಕ್ಟ್ ಆಗಿ ಹೋಗಿ ಪರಾಗರೇಣು ಮಾಡದಂದ್ರೆ ಕೃತಕ ಪರಾಗಸ್ಪರ್ಶ ಮಾಡಿದ್ರೆ ನಮಗೆ ಒಳ್ಳೆಯ ಮಟ್ಟದಲ್ಲಿ ಒಂದು ಸೆಟ್ಟಿಂಗ್ ಪರ್ಸೆಂಟೇಜ್ ಸಿಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಕರೆಕ್ಟ್ ಸ್ಟೇಜ್ ಅಲ್ಲಿ ನಾವು ಪರಾಗರೇಣು ಸಪ್ಲೈ ಮಾಡಿಲ್ಲ ಅಂದ್ರೆ ಆ ಕಾಯಿಗಳ ತುದಿ ಕಪ್ಪಾಗಿ ನಂತರ ಹಂತ ಹಂತವಾಗಿ ಆ ಕಾಯಿಗಳು ಉದುರೋಗುತ್ತೆ, ಕಾಯಿ ಸೆಟ್ ಆಗೋದಿಲ್ಲ. ಈಗ ಸಾಕಷ್ಟು ವಿವರವನ್ನ ಕೊಟ್ಟರೆ ಈ ಒಂದು ಸಂಕರಣ ತಳಿ ಅಭಿವೃದ್ಧಿಯನ್ನ ಹೇಗೆ ಮಾಡಬಹುದು ಅಂತ ಹೇಳಿ, ಇದರಲ್ಲಿ ಯಶಸ್ಸಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಇರುತ್ತದೆ ಮತ್ತು ಪರ್ಸೆಂಟೇಜ್ ಅಂತ ಹೇಳ್ತೀವಲ್ಲ ಆ ಹೈಬ್ರಿಡೈಸೇಷನ್, ಇದರ ಬಗ್ಗೆ ಹೇಳಿ. ಓಕೆ, ಈಗ ನಾನು ಆಗ್ಲೇ ಹೇಳಿದೆ ಟೈಮ್, ನಾವು ಕರೆಕ್ಟ್ ಟೈಮಿಗೆ ನಾವು ಪರಾಗರೇಣುವನ್ನ ಆ ಒಂದು ಹೆಣ್ಣು ಹೂವಿಗೆ ಸಪ್ಲೈ ಮಾಡಿದ್ರೆ ಅದು ಸೆಟ್ಟಿಂಗ್ ಚೆನ್ನಾಗುತ್ತೆ. ನಾವು ಒಂದು ದಿನ 24 ಗಂಟೆಗಳ ಸಮಯ ಮಾತ್ರ ಇರುತ್ತೆ ನಮ್ಮಲ್ಲಿ, ಆ ಒಂದು ಸಮಯದಲ್ಲಿ ನಾವು ಪರಾಗರೇಣುವನ್ನು ಅಲ್ಲಿಗೆ ಸಪ್ಲೈ ಮಾಡಬೇಕು. ಹೆಚ್ಚಿನ ಅಂಶದಲ್ಲಿ ಅದು ಬೆಳಗಿನ ಟೈಮಲ್ಲಿ ರಿಸೆಪ್ಟಿವ್ ಸ್ಟೇಜಿಗೆ ಬರುತ್ತೆ, ಅಂದ್ರೆ ಒಂದು 8-10 ಗಂಟೆ ಆ ಟೈಮಲ್ಲಿ ನಾವು ಕೊಡೋದ್ರಿಂದ ಅದು ಹೆಚ್ಚಿನ ಒಳ್ಳೆಯ ಒಂದು ಫಲಿತಾಂಶವ ನಮಗೆ ಸಿಗುತ್ತೆ. ಸೊ ಆವರೇಜ್ ಅಲ್ಲಿ ಹೇಳೋದಾದ್ರೆ ನಮಗೇನಿಲ್ಲ ಅಂದ್ರೂ ಒಂದು 30-40% ಅದು ಸಕ್ಸಸ್ ಇರುತ್ತೆ ಅದರಲ್ಲಿ ಪರಾಗರೇಣು ನಾವು ಆರ್ಟಿಫಿಷಿಯಲ್ ಪಾಲಿನೇಷನ್ ಮಾಡೋದ್ರಿಂದ. ಸೊ ಈಗ ನಾವು ಒಂದು 35 ಹೂ ಇದೆ ಅಂತ ಇಟ್ಕೊಳ್ಳಿ, ನಾವು ಪರ ಹೈಬ್ರಿಡೇಷನ್ ಮಾಡಿದಾಗ ನಮಗೆ 40% ಮಿನಿಮಮ್ ಅದರಲ್ಲಿ ಸೆಟ್ಟಿಂಗ್ ಪರ್ಸೆಂಟೇಜ್ ಸಿಗುತ್ತೆ. ಆಮೇಲೆ ಹೀಗೆ ಅಭಿವೃದ್ಧಿಪಡಿಸಿರುವಂತಹ ಒಂದು ತೆಂಗಿನ ಕಾಯಿಯಲ್ಲಿ ಎಷ್ಟರ ಗುಣ ಪರ್ಸೆಂಟೇಜ್ ನ ಒಂದು ಗುಣಲಕ್ಷಣಗಳು ತಾಯಿ ಮರದ್ದು ಅಥವಾ ಒಂದು ತಂದೆಯ ಮರದ್ದು ಸಿಗ್ತದೆ ಅಂತ? ಇದು ನೋಡಿ, ಇದು ಕ್ರಾಸ್ ಪಾಲಿನೇಟೆಡ್ ಆಗಿರೋದ್ರಿಂದ ಸೆಗ್ರಿಗೇಷನ್ ಬಹಳ ಇರುತ್ತೆ. ನಾವು ಈಗ ಸೆಲೆಕ್ಟ್ ಈಗ ಅದರಲ್ಲಿ ಎಲ್ಲಾ ಕಾಯಿಗಳನ್ನ ತಗೊಬಂದು ಅದನ್ನ ಅಗೇನ್ ನಾನು ಆಗ್ಲೇ ನಿಮಗೆ ಹೇಳಿದೆ, ಒಂದು ತಾಯಿಮರನ್ನು ಸೆಲೆಕ್ಟ್ ಮಾಡಿ ನಂತರ ಅದರಲ್ಲಿರುವ ಬೀಜದ ಕಾಯಿಗಳನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ. ಸೊ ಬೀಜದ ಕಾಯಿಗೆ ಕೆಲವು ಕ್ರೈಟೀರಿಯಾ ಇದೆ, ಏನಪ್ಪ ಅಂದ್ರೆ ಮಿನಿಮಮ್ 650 ಗ್ರಾಂ ತೂಕ ಇರಬೇಕು, ಯೂನಿಫಾರ್ಮ್ ಸೈಜು ಮತ್ತೆ ಶೇಪ್ ಆಗಿರಬೇಕು. ಆಮೇಲೆ ನಾವು ಅದನ್ನ ನಾಟಿ ಮಾಡಿದ್ರಿಂದ ನಾಟಿ ಮಾಡಿದ ಒಂದು 3 ತಿಂಗಳ ಒಳಗಡೆ ಅದು ಜರ್ಮಿನೇಷನ್ ಬರಬೇಕು. ನೆಕ್ಸ್ಟ್ ಜರ್ಮಿನೇಷನ್ ಬಂದ್ಮೇಲೆ ಅದರಲ್ಲೂ ಕೂಡ ಕೆಲವು ಸೀಡ್ಲಿಂಗ್ ಕ್ಯಾರೆಕ್ಟರ್ಸ್ ಇದೆ, ಆ ಸೀಡ್ಲಿಂಗ್ ಕ್ಯಾರೆಕ್ಟರ್ಸ್ ಮೇಲೆ ನಾವು ಅದನ್ನ ಐಡೆಂಟಿಫೈ ಮಾಡಿ ಕೊಡುವಂಥದ್ದು. ಈಗ ನಾವು ಹೈಬ್ರಿಡೇಷನ್ ಮಾಡಿದೀವಿ ಅಂತ ಅದರಲ್ಲಿ ಬಂದಂತ ಪ್ರತಿ ಗಿಡಗಳನ್ನು ಕೂಡ ನಾವು ರೈತರಿಗೆ ಕೊಡೋದಿಲ್ಲ, ಅದರಲ್ಲೂ ನಾವು ಉನ್ನತ ಮಟ್ಟದ ಸಸಿಗಳನ್ನ ಆಯ್ಕೆ ಮಾಡ್ತೀವಿ, ಮುಖ್ಯವಾಗಿ ಕಾಯಿ ಬೀಜವನ್ನು ಆಯ್ಕೆ ಮಾಡ್ತೀವಿ. ಕಾಯಿ ಬೀಜದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ನಮಗೆ ಒಂದು ಮರದಲ್ಲಿ ಒಂದು 20 ಕಾಯಿ ಸಿಕ್ತು ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಂದು 10 ಕಾಯಿನ ಅಥವಾ 15 ಕಾಯಿ ನಮಗೆ ಒಳ್ಳೆಯ ಯೂನಿಫಾರ್ಮ್ ಸೈಜ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಅದರ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ. ನಂತರ ಅದನ್ನ ನಾಟಿ ಮಾಡಿದಾಗ ಅದರಲ್ಲೂ ಕೂಡ ಸಸಿಗಳು ಯಾವ ರೀತಿಯಲ್ಲಿದೆ, ಅದರ ಒಂದು ಗುಣಲಕ್ಷಣ ಏನಿದೆ, ಆರೋಗ್ಯಕರವಾಗಿದೆಯಾ, ಒಂದು ಅದ್ರ ಕೆಲವು ಕ್ರೈಟೀರಿಯಾ ಇದೆ. ಏನಪ್ಪಾ ಅಂದ್ರೆ ಈಗ ನಾವು ಡಿ ಇಂಟು ಟಿ ನೋಡೋದಾದ್ರೆ ಅದ್ರ ಹೈಟ್ 80 ಸೆಂಟಿಮೀಟರ್ ಇರಬೇಕು ಒಂದು ವರ್ಷದ ಗಿಡಗಳಲ್ಲಿ. ಆಮೇಲೆ ಅದರ ಸುತ್ತಳತೆ ಏನಿದೆ ಕಾಲರ್ ರೀಜನ್ ಅಲ್ಲಿ ಅದು ಒಂದು 8-10 ಸೆಂಟಿಮೀಟರ್ ಅಷ್ಟು ಕಿನ್ನ ಜಾಸ್ತಿ ಇರಬೇಕು. 5-6 ಎಲೆಗಳಿಗಿನ್ನ ಜಾಸ್ತಿ ಇರಬೇಕು. ನಂತರ ಅತಿ ಬೇಗ ಎಲೆಗಳು ಸೀಳಿರಬೇಕು. ಸೊ ಈ ಒಂದು ಕ್ರೈಟೀರಿಯಾಸ್ ಮೇಲೆ ನಾವು ಸೆಲೆಕ್ಟ್ ಮಾಡಿ ಅದನ್ನ ರೈತರಿಗೆ ಕೊಡ್ತೇವೆ. ಈಗ ಒಂದು ತೆಂಗಿನ ತೋಟದಲ್ಲಿ ನೈಸರ್ಗಿಕವಾಗಿ ಪಾಲಿನೇಷನ್ ಅಥವಾ ಪರಾಗಸ್ಪರ್ಶವನ್ನ ಜೇನುನೊಣಗಳು ಮಾಡ್ತೇವೆ ಅಂತ ಕೇಳಿದೀವಿ. ಈ ಒಂದು ಪರಾಗಸ್ಪರ್ಶದ ಕ್ರಿಯೆಯಲ್ಲಿ ಮತ್ತೆ ಹುಟ್ಟುವಂತಹ ಒಂದು ತೆಂಗಿನಕಾಯಿಯಿಂದ ಹುಟ್ಟುವಂತಹ ಒಂದು ಗಿಡ, ಅದರಲ್ಲಿ ಏನಾದರೂ ವ್ಯತ್ಯಾಸಗಳು ತಾಯಿ ಮರಕ್ಕೂ ಅಥವಾ ತಂದೆ ಮರಕ್ಕೂ ಏನಾದ್ರು ವ್ಯತ್ಯಾಸ ಕಾಣ್ತದ? ಖಂಡಿತವಾಗ್ಲು. ಯಾಕಂದ್ರೆ ಇವೆಲ್ಲ ಕ್ರಾಸ್ ಪಾಲಿನೇಟೆಡ್ ಆಗಿರೋದ್ರಿಂದ, ಅದರಲ್ಲೂ ನೀವು ಕೇಳ್ದಂಗೆ ಹನಿ ಬೀಸ್ ಮೂಲಕ ಪಾಲಿನೇಷನ್ ಆಗಿರೋದ್ರಿಂದ ಆ ಪೋಲನ್ ಸೋರ್ಸ್ ಏನಿದೆ ಅದರ ಕ್ಯಾರೆಕ್ಟರ್ಸ್ ಕೂಡ ಇದ್ರಲ್ಲಿ ಬಂದಿರುತ್ತೆ. ಜೊತೆಗೆ ತಾಯಿ ಮರದ ಕ್ಯಾರೆಕ್ಟರ್ ಕೂಡ ಮಿಕ್ಸ್ ಆಗಿ ಅದು ವೇರಿಯಸ್ ಅದೇ ರಿಕಾಂಬಿನೇಷನ್ ಅಂತ ಏನ್ ಕರಿತೀವಿ, ವೇರಿಯಸ್ ಸ್ಟೇಜಸ್ ಅಲ್ಲಿ ಜೀನ್ ಅಲ್ಲಿ ರಿಕಾಂಬಿನೇಷನ್ ಆಗಿರೋದ್ರಿಂದ ಅದು ಸೆಗ್ರಿಗೇಟ್ ಆಗ್ಬಿಡುತ್ತೆ. ಒಂದೇ ತರ ಇರಕ್ ಚಾನ್ಸ್ ಇಲ್ಲ. ಅದರಲ್ಲೂ ತಾಯಿ ಮರದ ತರ ಅಥವಾ ತಂದೆ ಮರದ ತರನೂ ಇರೋದಲ್ಲ, ಅದು ಮಿಕ್ಸ್ಚರ್ ಆಗಿ ಬಂದಿರುತ್ತೆ. ಸೊ ಅದರಲ್ಲಿ ನಾವು ಏನ್ ಕ್ರೈಟೀರಿಯಾಸ್ ಇದೆ ಆ ಕ್ರೈಟೀರಿಯಾ ಉಪಯೋಗಿಸಿಕೊಂಡು ನಾವು ಅದನ್ನ ಸೆಲೆಕ್ಟ್ ಮಾಡಿ ಬೆಳಿಬಹುದು. ಈಗ ಈ ಸಂಕರಣ ತಳಿಯ ಗಿಡಗಳ ಒಂದು ಆಯ್ಕೆಯನ್ನ ಮಾನದಂಡ ಏನು? ಈಗ ಗಿಡದ ಆಯ್ಕೆ ನಾವೇನ್ ಸೀಡ್ಲಿಂಗ್ ಕ್ಯಾರೆಕ್ಟರ್ಸ್ ಏನಾಗ್ಲಿ ಹೇಳಿದ್ವಿ, ಸಸಿಗಳೆಲ್ಲ ಈಗ ಫಾರ್ ಎಕ್ಸಾಂಪಲ್ ಎಲೆಗಳು ಇಷ್ಟಿರ್ಬೇಕು, ಅದರ ಸುತ್ತಳತೆ ಹೆಂಗಿರ್ಬೇಕು, ಕಾಯಿ ಸೈಜು ಅಷ್ಟಿರ್ಬೇಕು, ಆಮೇಲೆ ಅದು 3-4 ತಿಂಗಳ ಒಳಗಡೆ ಅದು ಜರ್ಮಿನೇಷನ್ ಮೊಳಕೆ ಹೊಡೆದು ಗಿಡ ಆಗ್ಬೇಕು. ನಂತರ ಒಂದು ವರ್ಷದಲ್ಲಿ ಅದು ಒಂದು 5-6 ಎಲೆಗಳಿಗಿನ್ನ ಮೇಲ್ಪಟ್ಟಾಗಿರ್ಬೇಕು. ಆಮೇಲೆ ಅದರ ಸುತ್ತಳತೆ ಯಾವಾಗ ಎಲೆಗಳು ಜಾಸ್ತಿ ಇರುತ್ತೆ ಅವಾಗ ಆಬ್ವಿಯಸ್ಲಿ ಅದರ ಸುತ್ತಳತೆ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಎಲೆ ಸೀಳಿರುತ್ತೆ. ಈಗ ಕೆಲವು ಸಲಿಗೆ ತಳಿಗಳ ಸಸಿಗಳು ನೋಡಿದಾಗ ನೀವು ಎಲೆ ಸೀಳೋದು ಬಹಳ ಟೈಮ್ ತಗೊಳತ್ತದ, ಒಂದು ವರ್ಷ ಆದರೂ ಅದು ಎಳೆ ಸೀಳೋದು ಕಮ್ಮಿ. ಸೊ ಈಗ ಎಲೆ ಎಷ್ಟು ಬೇಗ ಸೀಳುತ್ತೆ ಅಷ್ಟು ಬೇಗ ಅದು ಇಳುವರಿ ಕೊಡುತ್ತೆ ಮತ್ತು ಹೆಚ್ಚಿನ ಇಳುವರಿ ಕೊಡುತ್ತೆ ಅನ್ನೋ ಒಂದು ಇಂಡಿಕೇಶನ್ ಅದು. ಸೊ ಹಾಗಾಗಿ ಈ ಒಂದು ಕ್ರೈಟೀರಿಯಾಗಳನ್ನ ಈ ಒಂದು ಕ್ಯಾರೆಕ್ಟರ್ಗಳನ್ನ ಅವಲಂಬಿಸಿ ನಾವು ಸಸಿಗಳನ್ನ ಸೆಲೆಕ್ಟ್ ಮಾಡಿ ಅದನ್ನ ಇದು ಮಾಡ್ತೇವೆ. ಈಗ ಕಿದು ನೆಟ್ಟಣದಲ್ಲಿರುವಂತಹ ಸಿಪಿಸಿಆರ್ ಈ ಒಂದು ಪ್ರಾದೇಶಿಕ ಕೇಂದ್ರದಲ್ಲಿ ಈ ಒಂದು ಹೈಬ್ರಿಡ್ ತಳಿಗಳ ಲಭ್ಯತೆಯ ಬಗ್ಗೆ. ಸೊ ನಮ್ಮಲ್ಲಿ ಈಗ ನಾನಾಗ್ಲೇ ಹೇಳ್ದಂಗೆ ಎಲ್ಲಾ ಸಂಕರಣ ತಳಿಗಳ ಕಾಂಬಿನೇಷನ್ ಏನು ಹೈಬ್ರಿಡ್ ತಳಿಗಳು ಸಸಿಗಳು ನಮ್ಮಲ್ಲಿ ಸಿಗುತ್ತೆ. ಈಗ ರೈತರಿಗೆ ಈಗ ನಮ್ಮ ದೇಶದ ಪ್ರತಿ ಮೂಲೆ ಮೂಲೆಯಿಂದ ನಮಗೆ ತೆಂಗಿನಗೆ ರಿಕ್ವೈರ್ಮೆಂಟ್ ಬರ್ತಾ ಇರುತ್ತೆ, ಅಪ್ಲಿಕೇಶನ್ ಬರುತ್ತೆ. ಸೊ ಅವರ ಒಂದು ಡಿಮ್ಯಾಂಡ್ಗೆ ಸಂಪೂರ್ಣವಾಗಿ ನಾವು ಪೂರೈಸಕ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು 50,000 ಗಿಡಗಳಿದ್ರೆ ನಮಗೆ ಡಿಮ್ಯಾಂಡ್ ಒಂದು 5-7 ಲಕ್ಷ ತನಕ ಇರುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಒಂದು ಈಗ ಎಲ್ರಿಗೂ ಕೊಡ್ಬೇಕಲ್ವಾ, ಸೊ ಹಾಗಾಗಿ ನಾವು ಅದು ಈಕ್ವಲ್ ಆಗಿ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಒಬ್ರಿಗೆ ಕೊಡಬಹುದು ಅನ್ನೋ ಮೂಲಕ ಅದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ರಿಗೂ ಕೊಡ್ತೀವಿ. ನಾನು ಆಗ್ಲೇ ಹೇಳ್ದಂಗೆ ನಮ್ಮಲ್ಲಿ ಚಂದ್ರಶಂಕರ, ಕೆರೆಶಂಕರ, ಚಂದ್ರಲಕ್ಷ, ಲಕ್ಷಗಂಗಾ, ಕಲ್ಪಶ್ರೇಷ್ಠ, ಕಲ್ಪ ಸಮೃದ್ಧಿ ಅನ್ನೋ 6 ಹೈಬ್ರಿಡ್ ಸಂಕರಣ ತಳಿಗಳು ನಮ್ಮಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ನೀವು ವಿಲೇವಾರಿ ಮಾಡ್ತೀರಿ? ಹೌದು, ಜೂನ್ ತಿಂಗಳಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ನಮಗೆ ವರ್ಷ ಪೂರ್ತಿ ಅಪ್ಲಿಕೇಶನ್ಸ್ ಬಂದಿರುತ್ತೆ, ಅದನ್ನ ನಾವು ಇಲ್ಲಿ ನೋಟ್ ಮಾಡ್ಕೊಂಡಿರ್ತೀವಿ. ಅಲಾಟ್ ಮಾಡಿ ಅವರಿಗೆ ಫೋನ್ ಮಾಡಿ ತಿಳಿಸಿ ಅವರಿಗೆ ಒಂದು 15 ದಿನ ಟೈಮ್ ಕೊಡ್ತೀವಿ. ಆ ಟೈಮ್ ಸ್ಲಾಟ್ ಅಲ್ಲಿ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಅವ್ರಿಗೆ ತಿಳಿಸ್ತೀವಿ ಫೋನ್ ಅಲ್ಲೇ, ನೀವು ಇಷ್ಟು ಅಪ್ಲಿಕೇಶನ್ ಗೆ ಇಷ್ಟು ರಿಕ್ವೈರ್ಮೆಂಟ್ ಇತ್ತು, ನಮ್ಮ ಕೈಲಿ ಇಷ್ಟು ಸಪ್ಲೈ ಮಾಡೋಕ್ಕಾಗತ್ತೆ, ನೀವು ಇಂಥ ಟೈಮಲ್ಲಿ ಬಂದು ತಗೊಂಡು ಹೋಗ್ಬೋದು ಅಂತ. ಸೊ ಅವರು ಬಂದು ಅದನ್ನ ತಗೊಂಡೋಗ್ತಾರೆ. ಸಾಧಾರಣವಾಗಿ ಜುಲೈ ಆಗಸ್ಟ್ ಅಷ್ಟೊತ್ತಿಗೆ ನಾವು ಡಿಸ್ಟ್ರಿಬ್ಯೂಷನ್ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ. ಬಹಳ ಸಂತೋಷ ಡಾಕ್ಟರ್ ದಿವಾಕರ್ ಅವರೇ. ತೆಂಗಿನ ಬೆಳೆಯಲ್ಲಿ ಒಂದು ಸಂಕರಣ ತಳಿ ಅಥವಾ ಹೈಬ್ರಿಡ್ ತಳಿಗಳ ಒಂದು ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಲಾಗ್ತದೆ ಹಾಗೂ ಇದರ ಒಂದು ಅನುಕೂಲತೆಗಳು ಏನೇನು, ಈ ವಿಚಾರವಾಗಿ ನಮ್ಮ ಕೇಳುಗರಿಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ತೆಂಗಿನ ಬೆಳೆಯಲ್ಲಿ ಸಂಕರಣ ತಳಿಗಳ ಅಭಿವೃದ್ಧಿ ಈ ಕುರಿತು ಕಡಬ ತಾಲೂಕು ಕಿದು ನೆಟ್ಟಣದ ಐಸಿಎಆರ್ ಸಿಪಿಸಿಆರ್ಐ ಸಂಸ್ಥೆಯ ವಿಜ್ಞಾನಿ ಡಾ ದಿವಾಕರ್ ವೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಟ್ರೈಕೋಡರ್ಮ ಎನ್ನುವಂತಹದ್ದು ಬಹಳ ಉಪಯುಕ್ತವಾದಂತಹ ಒಂದು ಶಿಲೀಂಧ್ರ. ಇದು ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಬರುವಂತಹ ರೋಗಗಳನ್ನು ಜೈವಿಕವಾಗಿ ಹತೋಟಿ ಮಾಡುವುದಕ್ಕೆ ಇದನ್ನು ಉಪಯೋಗಿಸಬಹುದು. ಬೆಳೆಯ ರೋಗದ ಹತೋಟಿಯನ್ನು ರಾಸಾಯನಿಕ ಶಿಲೀಂಧ್ರನಾಶಕಗಳಿಂದ ಸಮರ್ಪಕವಾಗಿ ಮಾಡಬಹುದಾದರೂ ರಾಸಾಯನಿಕ ಶಿಲೀಂಧ್ರನಾಶಕಗಳ ಉಳಿಕೆ ವಸ್ತುಗಳು ಮಣ್ಣಿನಲ್ಲಿ ಮತ್ತು ಬೆಳೆಯಲ್ಲಿ ಅಥವಾ ಹಣ್ಣುಗಳಲ್ಲಿ ಉಳಿದುಕೊಳ್ಳುತ್ತವೆ. ಇದರಿಂದಾಗಿ ಮಣ್ಣಿನ ಆರೋಗ್ಯ ಮತ್ತು ಆಹಾರದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗಬಹುದು. ಇದಲ್ಲದೆ ರಾಸಾಯನಿಕ ಶಿಲೀಂಧ್ರನಾಶಕಗಳು ಮಾರುಕಟ್ಟೆಯಲ್ಲಿ ಬಹಳ ದುಬಾರಿ ಬೆಲೆಯಲ್ಲಿ ದೊರೆಯುವುದರಿಂದ ಬೆಳೆಗಳ ಉತ್ಪಾದನಾ ವೆಚ್ಚವೂ ಕೂಡ ಹೆಚ್ಚಾಗ್ತದೆ. ಇಂತಹ ಸಂದರ್ಭಗಳಲ್ಲಿ

ಎಜಟೋಬ್ಯಾಕ್ಟರ್ ಫಾಸಿಪಾಲ್ವಿ, ಎಜಟೋಬ್ಯಾಕ್ಟರ್ ಬೈರಿಂಕಿಯಾ ತಳಿಗಳನ್ನು ಜೈವಿಕ ಗೊಬ್ಬರದ ಉತ್ಪಾದನೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ಇದರ ಬಳಕೆಯಿಂದ 10-12% ಬೆಳೆಯ ಇಳುವರಿಯನ್ನು ಹೆಚ್ಚಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ವಿದ್ಯಾಭೂಷಣ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ. ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗವರ ಪಿನಾಕನು ಕರ ಗಂಗಾ ಶಿರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಗನಾನಂದದಿಂದ ಮೂರ್ ಜಗದಿ ಮೇರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ನಂದಿವಾಗನಾನಂದದಿಂದ ಮೂರ್ ಜಗದಿ ಮೇರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ. ಇಂದಿರೇಶ ಶ್ರೀ ರಮಣನೆ ನಿನಗೆ ನಮೋ ನಮೋ. ಕಂಡ ಜನ ಕಾಲನು ಗೆಳೆವಾಗ ಪಾಲಿಸಿದವನು ನೀನೇ. ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರನು ನೀನೇ. ಬಾಲಮೃ ಕಂಡ ಜನ ಕಾಲನು ಗೆಳೆವಾಗ ಪಾಲಿಸಿದವನು ನೀನೇ. ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರ ನೀನೇ. ಕಾಲಕೋಟವನು ಪಾನ ಮಾಡಿದ ನೀಲಕಂಠನು ನೀನೇ. ಜಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸರ್ಗೆ ದಕ್ಷಿಣ ಕಾವೇರಿ ತೀರ ಕುಂಭ ಪುರವಾಸನು ನೀನೇ ಕೊರಳೊಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವ